ಆಕಾಶವಾಣಿ ಕಾರವಾರ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ, ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ರೈತ ಬಾಂಧವರಿಗೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕಾಂಪೋಸ್ಟ್ ಗೊಬ್ಬರ ತಯಾರಿಕೆಯಲ್ಲಿ ಸೂಕ್ಷ್ಮಾಣುಜೀವಿಗಳ ಪಾತ್ರ, ಈ ಕುರಿತು ಡಾ ಕೆಎಸ್ ಜಗದೀಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡ್ಗಿ. ರೈತ ಬಾಂಧವರೇ, ಈಗ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಕೆಎಸ್ ಜಗದೀಶ್ ಅವರಿದ್ದಾರೆ. ಇವರು ಕೃಷಿ ಸೂಕ್ಷ್ಮಾಣು ಜೀವಿಶಾಸ್ತ್ರ, ನಮ್ಮ ಶಿರ್ಸಿಯಲ್ಲಿ ಇರ್ತಕ್ಕಂಥ ಅರಣ್ಯ ಕಾಲೇಜ್ ಇದೆಯಲ್ಲ, ಅಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಶಾಸ್ತ್ರೀಯವಾಗಿ ನಾವು ಕಾಂಪೋಸ್ಟ್ ಅನ್ನ ಹೇಗೆ ತಯಾರು ಮಾಡಬೇಕು, ಹೇಗೆ ಬಳಸ್ಕೋಬೇಕು, ಹೇಗೆ ಕಟಾವ್ ಮಾಡಬೇಕು, ಈ ಎಲ್ಲ ನಿಟ್ಟಿನೊಳಗೆ ನಮಗೆ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಡಾಕ್ಟರ್ ಜಗದೀಶ್ ಅವರೇ. ನಮಸ್ಕಾರ. ಈ ಸಾವಯವ ಪದಾರ್ಥ ಅಂತೇಳಂತೀವಲ್ಲ, ಯಾವ್ಯಾವ ಸಾವಯವ ಪದಾರ್ಥಗಳು? ಈಗ ನೋಡಿ, ಸಾವಯವ ವ್ಯರ್ಥ ಪದಾರ್ಥ ಅಂತಂದ್ರೆ ಯಾವ ವಸ್ತುವಿನಲ್ಲಿ ಇಂಗಾಲದ ಅಂಶ ಇರ್ತದಲ್ಲ, ಅದಕ್ಕೆ ಸಾವಯವ ಪದಾರ್ಥಗಳಂತ ನಾವು ಹೇಳ್ತೀವಿ. ಇವುಗಳಲ್ಲಿ ಹಲವಾರು ವಿಧಗಳಿವೆ. ಕೃಷಿನಲ್ಲಿ ಹೇಳ್ಬೇಕಂತಂದ್ರೆ, ಕೃಷಿಯಾದ ನಂತರ ನಾವೇನು ಕಟಾವು ಮಾಡ್ತೀವಿ, ಕೆಳಗೆ ಉಳಿಕೆ ಪದಾರ್ಥಗಳು ಏನ್ ಬರ್ತಾವಲ್ಲ, ಅದು ಒಂದನೇ ಗುಂಪು. ಇನ್ನು ಎರಡನೇ ಗುಂಪು ಪ್ರಾಣಿಗಳ ಮಲಮೂತ್ರ, ಸಗಣಿ ಇರ್ಬೋದು ಅಥವಾ ಮಲಾನು ಇರ್ಬೋದು, ಗಂಜಲ ಇರ್ಬೋದು, ಎಲ್ಲಾ ಪ್ರಾಣಿಗಳಿಂದ ಬರ್ತಕ್ಕಂಥದ್ದು. ಮತ್ತೆ ಇನ್ನು ಮೂರನೇ ಗುಂಪಿಗೆ ಬರ್ತಕ್ಕಂಥ ವ್ಯರ್ಥ ಪದಾರ್ಥ ಯಾವುದಪ್ಪ ಅಂತ ಅಂದರೆ, ಕೃಷಿ ಆಧಾರಿತ ಕೈಗಾರಿಕೆಗಳಲ್ಲಿ ಹೊರ ಬರ್ತದೆ. ಈಗ ಅದು ರೈಸ್ ಮಿಲ್ ಇರ್ಬೋದು, ಅಥವಾ ಒಂದು ಕಾಯರ್ ಇಂಡಸ್ಟ್ರಿ ಇರ್ಬೋದು, ಪೇಪರ್ ಮಿಲ್ ಇರ್ಬೋದು, ಸಾಮಿಲ್ ಇರ್ಬೋದು. ಸೊ ಅಲ್ಲಿ ವ್ಯರ್ಥ ಪದಾರ್ಥಗಳು ಹೊರಗೆ ಬರ್ತವೆ. ಸೊ ಇದು ಮೂರನೇ ಗುಂಪಿಗೆ ಸೇರಿದ್ದು. ಇನ್ನು ನಾಲ್ಕನೇ ಗುಂಪಿಗೆ ಸೇರಿದ್ದು ಏನಪ್ಪ ಅಂತಂದರೆ, ಪಟ್ಟಣ ಆಯಿತು, ಈವನ್ ಹಳ್ಳಿಗಳಲ್ಲೂ ದೊಡ್ಡ ದೊಡ್ಡ ಶಹರಗಳಲ್ಲೂ ಚರಂಡಿ ನೀರು ಏನು ಬರ್ತದಲ್ಲ, ಅದು ಕೂಡ ಒಂದು ಸಾವಿ ವ್ಯರ್ಥ ಪದಾರ್ಥ. ಮತ್ತೆ ಘನ ತ್ಯಾಜ್ಯ ವಸ್ತುಗಳೇನು ಹೊರ ಹೊಮ್ಮತವಲ್ಲ, ಅದು ಕೂಡ ಸಾವಯವ ವ್ಯರ್ಥ ಪದಾರ್ಥ. ಈ ಪ್ರಾಣಿಗಳ ದೇಹ ಅದೇನಾದರೂ, ಅದು ಕೂಡ ಈ ಸ್ಲಾಟರ್ ಹೌಸ್ ಇಂದ ಏನ್ ಬರ್ತದಲ್ಲ, ಅದು ಕೂಡ ಎಲ್ಲ ಸಾವಯವ ವ್ಯರ್ಥ ಪದಾರ್ಥ. ಇವೆಲ್ಲ ವಿಧಗಳು ಇದರಲ್ಲಿ? ಹೌದು, ನಾಲ್ಕು ಇಂಪಾರ್ಟೆಂಟ್ ವಿಧಗಳು ಬರ್ತವೆ. ಇವು ಸಾಕಷ್ಟು ನಮ್ಮ ಪ್ರದೇಶವಾಗಿ ಸಿಗ್ತಾ ಇರ್ತಾವ ತ್ಯಾಜ್ಯಗಳು, ಅದಲ್ಲ ಅರಣ್ಯ ಉತ್ಪನ್ನದಲ್ಲಿ ಇರಬಹುದು, ಕೃಷಿನಲ್ಲಿ ಬರ್ತದೆ, ಇಂಡಸ್ಟ್ರಿ ಇದ್ರೆ ಬರ್ತದೆ, ಸಿಟಿಗಳಲ್ಲಿ ತಯಾರಾಗ್ತದೆ, ಹಂಗಾಗಿ ಯಥೇಚ್ಛವಾಗಿ ಸಿಗ್ತದೆ. ಇದರಿಂದ ಏನಪ್ಪ ಉಪಯೋಗ ಅಂತ ಅಂತಂದ್ರೆ, ಈ ಎಲ್ಲಾ ವ್ಯರ್ಥ ಪದಾರ್ಥಗಳಲ್ಲೂ ಪೋಷಕಾಂಶಗಳು ಇವೆ. ಸಾರಜನಕ ಇದೆ, ರಂಜಕ ಇದೆ, ಪೊಟ್ಯಾಷಿಯಂ ಇದೆ, ಲಘು ಪೋಷಕಾಂಶ ಕೂಡ ಇದಾವೆ. ಆದ್ರೆ ಏನಂತಂದ್ರೆ, ಈ ಎಲ್ಲಾ ಪೋಷಕಾಂಶಗಳು ಸಾವಯವ ರೂಪದಲ್ಲಿ ಇರ್ತವೆ, ಅಂದ್ರೆ ನೀರಿನಲ್ಲಿ ಕರಗದೇ ಇರುವ ರೂಪದಲ್ಲಿ ಇರ್ತವೆ. ಈಗ ಬೇರು ನಾವು ಯಾವುದೇ ಬೆಳೆ ಬೆಳಿಬೇಕಂದ್ರೆ ಪೋಷಕಾಂಶಗಳನ್ನು ನಾವು ಗೊಬ್ಬರ ರೂಪದಲ್ಲಿ ಕೊಡ್ತೀವಲ್ಲ, ಆ ಗೊಬ್ಬರದಲ್ಲಿ ಎಲ್ಲಾ ಪೋಷಕಾಂಶಗಳು ನೀರಿನಲ್ಲಿ ಕರಗುವ ರೂಪದಲ್ಲಿ ಇರ್ತದೆ. ಈ ವ್ಯರ್ಥ ಪದಾರ್ಥಗಳಲ್ಲಿ ಈ ಪೋಷಕಾಂಶಗಳು ಇದ್ರೂ ಕೂಡ ನೀರಿನಲ್ಲಿ ಕರಗದೇ ಇರೋ ರೂಪದಲ್ಲಿ ಇರೋದ್ರಿಂದ ಇವು ಹಾಗೆ ತಕ್ಷಣನೇ ಬೇರಿಗೆ ಒದಗೋದಿಲ್ಲ. ಅಂದ್ರೆ ನಾವು ಈ ಸಾವಯವ ರೂಪದಲ್ಲಿ ಇರತಕ್ಕಂತ ಪೋಷಕಾಂಶಗಳನ್ನ ನಿರ್ವಯ ರೂಪಕ್ಕೆ ತರಬೇಕು, ಅಂದ್ರೆ ಇನ್ಆರ್ಗ್ಯಾನಿಕ್ ಫಾರ್ಮ್ ಅಂತ ನಾವು ಹೇಳ್ತೀವಿ, ಆ ರೂಪಕ್ಕೆ ತರಬೇಕಾಗ್ತದೆ. ಅಂದ್ರೆ ನಾವು ರೊಟ್ಟಿ ತಿಂತೀವಿ, ರೊಟ್ಟಿ ನೇರವಾಗಿ ದೇಹಕ್ಕೆ ಹೋಗುವುದಿಲ್ಲ ಅಥವಾ ಹೀರ್ಕೊಳ್ಳಿಕ್ ಆಗಲ್ಲ, ಅದು ಗ್ಲೂಕೋಸ್ ಆದ್ಮೇಲೆ ದೇಹ ಹೀರ್ಕೊಳ್ಳುತ್ತೆ. ಹೇಗೆ ಹೇಳ್ತೀವೋ ಅದೇ ರೀತಿ ಕೂಡ ಇಲ್ಲಿ ಎಲ್ಲಾ ಪೋಷಕಾಂಶಗಳನ್ನು ನಾವು ಬೇರೆಗಳಿಗೆ ಒದಗಿಸ್ಬೇಕಂತ ಅಂದ್ರೆ ನಾವು ಇದನ್ನ ಕೊಳೆಸಬೇಕು. ಇದು ಸೂಕ್ಷ್ಮಾಣುಜೀವಿಗಳಿಂದ ಮಾಡುತ್ತೆ. ಸೂಕ್ಷ್ಮಾಣುಜೀವಿಗಳು ನಾವು ಯಾವುದೇ ಒಂದು ಸಾವಯವ ವ್ಯರ್ಥ ಪದಾರ್ಥವನ್ನ ಕೊಳೆಲಿಕ್ಕೆ ಹಾಕಿದಾಗ ಇದು ಈ ಕ್ರಿಯೆ ಕೂಡ ಸೈಮಲ್ಟೇನಿಯಸ್ ಆಗಿ ಆಗುತ್ತೆ. ಈ ಕ್ರಿಯೆಗೆ ನಾವೇನ್ ಹೇಳ್ತೀವಿ ಅಂದ್ರೆ ಮಿನರಲೈಸೇಷನ್, ಆರ್ಗ್ಯಾನಿಕ್ ರೂಪದಿಂದ ಇನ್ಆರ್ಗ್ಯಾನಿಕ್ ರೂಪಕ್ಕೆ ಏನು ಬರುತ್ತಲ್ಲ ಇದಕ್ಕೆ ಮಿನರಲೈಸೇಷನ್ ಅಂತ ಹೇಳ್ತೀವಿ. ಸಾರಜನಕ ಮಿನರಲೈಸೇಷನ್, ರಂಜಕ ಮಿನರಲೈಸೇಷನ್, ಐರನ್ ಮಿನರಲೈಸೇಷನ್, ಈ ತರ ಎಲ್ಲ ಹೇಳ್ತೀವಿ ನಾವು. ಈ ರೀತಿ ಮಾಡ್ಬೇಕಂದ್ರೆ ನಮಗೆ ಮಿನರಲೈಸೇಷನ್ ಅಂದ ತಕ್ಷಣ ಒಂದು ಯಾವ್ದೋ ಫ್ಯಾಕ್ಟರಿ ನೆನಪಿಗೆ ಬರುತ್ತೆ. ಇಲ್ಲಿ ಸೂಕ್ಷ್ಮಾಣು ಜೀವಿಗಳು ಮಾಡ್ತವಂದ್ರೆ ಹೇಗೆ ಮಾಡ್ತವೆ? ಇದೇನಾಗುತ್ತೆ ಅಂತ ಅಂದ್ರೆ, ಈಗ ನಾವು ಯಾವುದೇ ಒಂದು ಸಾವಯವ ವ್ಯರ್ಥ ಪದಾರ್ಥವನ್ನ ಕಳ್ಲಿಕ್ ಬಿಟ್ಟಾಗ ಸೂಕ್ಷ್ಮಾಣು ಜೀವಿಗಳು ಈ ಪದಾರ್ಥಗಳ ಮೇಲೆ ಆಕ್ರಮಣ ಮಾಡ್ತವೆ. ಅವು ಯಾಕಪ್ಪ ಆಕ್ರಮಣ ಮಾಡ್ತವೆ ಅಂತಂದ್ರೆ ಅವುಗಳಿಗೆ ಬೇಕಾದಂತ ಕಾರ್ಬನ್ ಸಿಗುತ್ತೆ, ಆಮೇಲೆ ಎನರ್ಜಿ ರೂಪದಲ್ಲಿ ಬೇಕಾದಂತ ಒಂದು ವಸ್ತುಗಳು ಸಿಗುತ್ತೆ. ಸೊ ಆದ್ರಿಂದ ಅದು ಆಕ್ರಮಣ ಮಾಡುತ್ತೆ. ಇದೆಲ್ಲ ಏನು ಪಾಲಿಮರ್ ರೂಪದಲ್ಲಿ ಇರ್ತದೆ. ಸೊ ಪಾಲಿಮರ್ ರೂಪದಲ್ಲಿರೋವೆಲ್ಲ ಮಾನೋಮರ್ ಆಗ್ತವೆ. ಪಾಲಿಮರ್ ಅಂದ್ರೆ ಈ ಒಂದು ಕಾಂಪ್ಲೆಕ್ಸ್ ರೂಪದಲ್ಲಿ ಇರ್ತಕ್ಕಂತ ಒಂದು ಇದು, ಉದಾಹರಣೆಗೆ ಪ್ರೋಟೀನ್ ಅದು ಒಂದು ಪಾಲಿಮರ್, ಅದನ್ನ ವಿಭಜನೆ ಹೊಂದ್ಬಿಟ್ಟು ಅಮೈನೋ ಆಸಿಡ್ ತಯಾರು ಮಾಡುತ್ತೆ. ಅದೇ ರೀತಿ ಲಿಪಿಡ್ ಗಳನ್ನ ಫ್ಯಾಟಿ ಆಸಿಡ್ ಆಗಿ ಮಾಡುತ್ತೆ, ಈಗ ಸೆಲ್ಯುಲೋಸ್ ಅನ್ನ ಗ್ಲೂಕೋಸ್ ಆಗಿ ಮಾಡುತ್ತೆ. ಸೊ ಈ ರೀತಿ ಮಾಡುವಾಗ ಅಲ್ಲಿ ಇರ್ತಕ್ಕಂತ ಪೋಷಕಾಂಶಗಳು ನಿರ್ವಯ ರೂಪಕ್ಕೆ ಬರುತ್ತೆ. ಉದಾಹರಣೆಗೆ ಸಾರಜನಕ ಸಾವಯವದಲ್ಲಿ ರೂಪದಲ್ಲಿ ಇರ್ತದೆ, ಅಮೈನೋ ಆಸಿಡ್ ನಲ್ಲಿ ಸಾವಯವ ರೂಪದಲ್ಲಿ ಇರ್ತದೆ. ಅದು ಮಿನರಲೈಸೇಷನ್ ಆದಾಗ ಅಥವಾ ಕಂಪೋಸ್ಟಿಂಗ್ ತಯಾರಿಕೆಯಲ್ಲಿ ಮಿನರಲೈಸೇಷನ್ ಆದಾಗ ನೈಟ್ರೇಟ್ ರೂಪಕ್ಕೆ ಬರುತ್ತೆ. ಅದೇ ರೀತಿ ರಂಜಕ ಕೂಡ ಫಾಸ್ಫೇಟ್ ರೂಪದಲ್ಲಿ ಬರುತ್ತೆ, ಸಲ್ಫರ್ ಸಲ್ಫೇಟ್ ಆಗುತ್ತೆ, ಮತ್ತೆ ಲಘು ಪೋಷಕಾಂಶಗಳು ಕೂಡ ನೀರಿನಲ್ಲಿ ಕರುವ ರೂಪಕ್ಕೆ ನಿರ್ವಯ ರೂಪಕ್ಕೆ ಬರುತ್ತೆ. ಆವಾಗ ಏನಾಗುತ್ತೆ ಅಂದ್ರೆ ಆವಾಗ ಏನು ನಾವು ಕಂಪೋಸ್ಟಿಂಗ್ ಆದ್ಮೇಲೆ ನಾವು ಒಂದು ಆ ಪದಾರ್ಥಕ್ಕೆ ಕಂಪೋಸ್ಟ್ ಅಂತ ಹೇಳ್ತೀವಿ. ಈಗ ಒಂದು ಸಾವಯವ ಕಚ್ಚಾ ವಸ್ತುವನ್ನ ಕಳಿಲಿಕ್ ಬಿಟ್ಟಾಗ ಅದು ಕಳೆದ ಮೇಲೆ ಅದಕ್ಕೆ ನಾವು ಕಂಪೋಸ್ಟ್ ಅಂತೀವಿ ಅಥವಾ ಕೊಟ್ಟಿಗೆ ಗೊಬ್ಬರ ಅಂತ ಹೇಳ್ತೀವಿ. ಅದರಲ್ಲಿ ಪೋಷಕಾಂಶಗಳು ನೀರಿನಲ್ಲಿ ಕರುವ ರೂಪದಲ್ಲಿದ್ದು ತಕ್ಷಣ ಬೆಳೆಗಳಿಗೆ ಒದುವ ರೂಪದಲ್ಲಿ ಬರ್ತವೆ. ಆವಾಗ ನಾವು ತಕ್ಷಣ ಅದನ್ನ ಹಾಕಿದ್ರೆ ಬೆಳೆಗಳಿಗೆ ಸಿಗುತ್ತೆ. ಆದ್ರಿಂದ ನೀವು ನೋಡಿರ್ಬೋದು, ನಮಗೆಲ್ಲರಿಗೂ ಗೊತ್ತಿದೆ, ಈಗ ಸಗಣಿ ಕೂಡ ಒಂದು ಸಾವಯವ ಪದಾರ್ಥನೆ. ಈ ಸಗಣಿನ ಅದು ಇವತ್ತು ದೊರಕಿದ ದಿವಸವೇ ರೈತ ತಗೊಂಡೋಗಿ ಜಮೀನಿಗೆ ಹಾಕೋದಿಲ್ಲ, ಅದನ್ನ ತಗೊಂಡೋಗಿ ತಿಪ್ಪೆ ಗುಂಡಿಗೆ ಹಾಕ್ತಾನೆ. ಯಾಕೆ ಅಂದ್ರೆ ಅಲ್ಲಿ ಅದು ಮಿನರಲೈಸೇಷನ್ ಆಗಬೇಕು, ಅದರಲ್ಲಿ ಪೋಷಕಾಂಶ ಇರುತ್ತೆ, ಆದ್ರೆ ಅವೈಲಬಲ್ ರೂಪದಲ್ಲಿ ಇರೋದಿಲ್ಲ, ಲಭ್ಯ ರೂಪದಲ್ಲಿ ಇರೋದಿಲ್ಲ. ಅದು ಲಭ್ಯ ರೂಪದಲ್ಲಿ ಬರಬೇಕಂದ್ರೆ ಅದು ಕಳಿಬೇಕು. ಅದು ಕಳಿಯ ಕೆಲಸ ಯಾರು ಮಾಡ್ತಾರೆ ಅಂದ್ರೆ ಪೋಷಕಾಂಶಗಳೇ ಮಾಡೋದು. ಈಗ ಮಣ್ಣಿನಲ್ಲಿ ಕೂಡ ಪೋಷಕಾಂಶಗಳು ಇದ್ದವು, ಅವು ಲಭ್ಯ ರೂಪದಲ್ಲಿ ಇಲ್ಲ. ಲಭ್ಯ ರೂಪಕ್ಕೆ ತರಬೇಕಂದ್ರೆ ಸೂಕ್ಷ್ಮಾಣು ಜೀವಿಗಳನ್ನೇ ಬಿಡಬೇಕು ಅಂತ ಹೇಳ್ತೀವಿ. ಹೌದು, ಈಗ ಸಗಣಿಗೆ ನಾವೇನು ಯಾವ್ದು ಸೂಕ್ಷ್ಮಾಣು ಜೀವಿಗಳನ್ನ ಹಾಕೋದ್ ಬೇಕಿಲ್ಲ. ಅಂದ್ರೆ ಏನಾಗುತ್ತೆ, ಸಗಣಿ ಅಂದ್ರೆ ಏನಿದು, ಪಾರ್ಶಿಯಲಿ ಡೈಜೆಸ್ಟೆಡ್ ಮೇವು. ಈಗ ಪ್ರಾಣಿಗಳು ಮೇವನ್ ತಿಂತವೆ, ಒಳಗಡೆ ರೂಮನ್ ಅಂತ ಒಂದು ಹೊಟ್ಟೆಯದ ಒಂದು ಭಾಗ ಇರ್ತದೆ, ಅಲ್ಲಿ ಈ ಸೂಕ್ಷ್ಮಾಣು ಜೀವಿಗಳು ಇರ್ತವೆ, ಪಚನ ಆಗುತ್ತೆ ಅಲ್ಲಿ. ಆಮೇಲೆ ಪಾರ್ಶಿಯಲಿ ಡೈಜೆಸ್ಟೆಡ್ ಸಗಣಿ ಹೊರಕ್ಕೆ ಬರ್ತದೆ. ಅದರಲ್ಲಿ ಯಥೇಚ್ಛವಾಗಿ ಅಣುಜೀವಿಗಳು ಇರ್ತವೆ, ಈ ವ್ಯರ್ಥ ಪದಾರ್ಥಗಳನ್ನ ವಿಭಜಿಸುವಂತ ಅಣುಜೀವಿಗಳು ಯಥೇಚ್ಛವಾಗಿರ್ತವೆ. ಆದ್ರಿಂದ ನಾವು ಸಗಣಿಯಿಂದ ಕಂಪೋಸ್ಟ್ ಮಾಡುವಾಗ ಅಥವಾ ಕೊಟ್ಟಿಗೆ ಗೊಬ್ಬರ ಮಾಡುವಾಗ ಯಾವುದೇ ಸಮಸ್ಯೆ ಇಲ್ಲ, ನ್ಯಾಚುರಲ್ ಆಗಿ ತಾನೇ ಅದು ಕಳೆದು ಬಿಟ್ಟು ಒಳ್ಳೆ ಪದಾರ್ಥ ನಮಗೆ ಕಂಪೋಸ್ಟ್ ಸಿಗ್ತದೆ. ಅದೇ ಬೇರೆ ಕಚ್ಚಾ ವಸ್ತುವನ್ನ ನಾವು ಉಪಯೋಗ ಮಾಡೋದಾದ್ರೆ, ಈಗ ನಾವು ಕೃಷಿನಲ್ಲಿ ತಗೊಳ್ಳೋದಾದ್ರೆ ರೌದಿ ಸಿಗುತ್ತೆ, ಹತ್ತಿ ಕಟ್ಟಿಗೆ ಸಿಗುತ್ತೆ, ಆಮೇಲೆ ಮೆಣಸಿನ ಗಿಡದ ಕಟ್ಟಿಗೆ ಸಿಗಬಹುದು, ಯಾವುದೇ ತ್ಯಾಜ್ಯ. ಈಗ ನಾವು ಅಡಿಕೆ ತೋಟದಲ್ಲಿ ಅಡಿಕೆ ಸಿಪ್ಪೆ ಸಿಗುತ್ತೆ, ತೆಂಗಿನ ತೋಟದಲ್ಲಿ ಜುಟ್ಟು, ಆಮೇಲೆ ಅದರದ್ದು ಪುಡಿ, ಆಮೇಲೆ ತೆಂಗಿನ ಗರಿ, ಈ ತರ ಎಲ್ಲ ತ್ಯಾಜ್ಯ ವಸ್ತುಗಳು ಸಿಗುತ್ತವೆ. ಇವುಗಳು ಬೇಗ ಕಳೆಯೋದಿಲ್ಲ. ಉದಾಹರಣೆಗೆ ಈಗ ರೌದಿನೇ ತಗೊಂಡ್ರೆ ನಾವು ಸುಮಾರು 12 ತಿಂಗಳು ಬೇಕು ನ್ಯಾಚುರಲ್ ಆಗಿ ಅದು ಚೆನ್ನಾಗಿ ಕಳೆದು ಗೊಬ್ಬರ ಆಗ್ಬೇಕಂತ. ಸೊ ಅದಕ್ಕೆ ಸಮಸ್ಯೆ ಅಥವಾ ಯಾಕೆ ಲೇಟ್ ಆಗ್ತದೆ ಅಂತ ಅಂದ್ರೆ ಅದರಲ್ಲಿ ಲಿಗ್ನಿನ್ ಅಂಶ ಒಂದು ಅಂತ ಹೇಳಿ ಇರುತ್ತೆ. ಅದರಲ್ಲಿ ಪ್ರಮುಖವಾಗಿ ನಾವು ತೆಂಗಿನ ಮೊಟ್ಟೆ, ಅಡಿಕೆ ಸಿಪ್ಪೆ, ಕಬ್ಬಿನ ರವದೆ, ಇವೆಲ್ಲ ಮುಖ್ಯವಾದ ವಸ್ತುಗಳು. ಲಿಗ್ನಿನ್ ಹೆಚ್ಚಾಗಿರುತ್ತೆ, ಸೆಲ್ಯುಲೋಸ್ ಕೂಡ ಇರುತ್ತೆ. ಈ ಸೆಲ್ಯುಲೋಸ್ ಬೇಗ ಕಳೆಯುತ್ತೆ, ಆದ್ರೆ ಈ ಲಿಗ್ನಿನ್ ಅಂತ ಏನಿರುತ್ತಲ್ಲ, ಸೆಲ್ಯುಲೋಸ್ ಮೇಲೆ ಒಂದು ಪದರ ರೂಪದಲ್ಲಿ ಇರುತ್ತೆ. ಈಗ ಲಿಗ್ನಿನ್ ಕಳಿಬೇಕು, ಅಣುಜೀವಿಗಳು ಅದನ್ನ ಮುಟ್ಟಬೇಕು ಕಳಿಬೇಕು ಅಂತ ಅಂದ್ರೆ ಫಸ್ಟ್ ಲಿಗ್ನಿನ್ ಅಲ್ಲ ಸೆಲ್ಯುಲೋಸ್ ಕಳಿಬೇಕಂತಂದ್ರೆ ಲಿಗ್ನಿನ್ ಮೊದಲು ತೆಗಿಬೇಕು ಅಥವಾ ಲಿಗ್ನಿನ್ ಕಳಿಸಬೇಕು, ಲಿಗ್ನಿನ್ ವಿಭಜನೆ ಹೊಂದಿಸಬೇಕು. ಸೊ ಅವಾಗ ಏನಾಗುತ್ತೆ, ಇದು ಬಹಳ ನಿಧಾನವಾಗಿ ಆಗುವಂತ ಕ್ರಿಯೆ. ಮಣ್ಣಿನಲ್ಲಿ ಇರ್ತಕ್ಕಂತ ಅಣುಜೀವಿಗಳ ಸಂಖ್ಯೆ ಲಿಗ್ನಿನ್ ವಿಭಜಿಸುವಂತ ಸಂಖ್ಯೆ ಬಹಳ ಕಡಿಮೆ ಇರ್ತದೆ, ಹಾಗಾಗಿ ಇದು 10-12 ತಿಂಗಳುಗಟ್ಟಲೆ ತಗೊಳುತ್ತೆ. ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ನಾವು ಸೂಕ್ಷ್ಮಾಣುಜೀವಿ ತಜ್ಞರು ಡೆವಲಪ್ ಮಾಡಿದೀವಿ. ಏನ್ ಡೆವಲಪ್ ಮಾಡಿದೀವಿ ಅಂದ್ರೆ ಈ ಲಿಗ್ನಿನ್ ವಿಭಜಿಸುವಂತಹ ಅಣುಜೀವಿಗಳನ್ನ ಡೆವಲಪ್ ಮಾಡಿದೀವಿ, ಸೆಲ್ಯುಲೋಸ್ ವಿಭಜಿಸುವಂತಹ ಒಂದು ಅಣುಜೀವಿಗಳನ್ನು ಕೂಡ ಡೆವಲಪ್ ಮಾಡಿದ್ವಿ. ಒಟ್ಟಾರೆ 4 ಅಣುಜೀವಿ ನಾವು ಡೆವಲಪ್ ಮಾಡಿದ್ವಿ, 2 ಲಿಗ್ನಿನ್ ಕೊಳಿಸುವಂಥದ್ದು, 2 ಸೆಲ್ಯುಲೋಸ್ ಕೊಳಿಸುವಂಥದ್ದು. ಇಂತಹ ಒಂದು ಕಲ್ಚರ್ಗೆ ಕಂಪೋಸ್ಟ್ ಕಲ್ಚರ್ಸ್ ಅಂತ ನಾವು ಹೇಳ್ತೀವಿ. ಈ ಸಗಣಿ ಒಳಗೆ ನೇರವಾಗಿ ಇರಲ್ವಾ ಸಂಖ್ಯೆ ಕಡಿಮೆ? ಸಗಣಿ ಯಥೇಚ್ಛವಾಗಿರುತ್ತೆ. ಈಗ ನಾವು ಸಗಣಿ ಬಿಟ್ಟು ಬೇರೆ ಯಾವುದೇ ವ್ಯರ್ಥ ಪದಾರ್ಥನ ನಾವು ಕೊಳಸಕ್ ಹೋಗ್ಬೇಕಾದ್ರೆ ನಾವು ಈ ಕಂಪೋಸ್ಟ್ ಕಲ್ಚರ್ನ ಬಳಸಲೇಬೇಕು. ಅವಾಗ ಬಹಳ ಬೇಗನೆ ನಾವು ಕಳಿಸ್ಬೋದು, ನಮಗೆ ಗೊಬ್ಬರನೂ ಕೂಡ ಬೇಗ ಸಿಗುತ್ತೆ, ಚೆನ್ನಾಗಿ ಕಳಿತಿರೋದು ಒಂದು ಪದಾರ್ಥ ಕೂಡ ಸಿಗುತ್ತೆ. ಈಗ ಕಾಂಪೋಸ್ಟ್ ಕಲ್ಚರ್ ಅನ್ನ ಹಾಕ್ಬೇಕು ಅಂದ್ರೆ ಕಾಂಪೋಸ್ಟ್ ಗುಂಡಿ ಒಳಗೆ ಅವನ್ ತೋಡಿ ಹಾಕೋದು ಒಂದಾಯ್ತು. ಹೊಲದಲ್ಲಿ ಎಷ್ಟೋ ಸರಿ ನಾವು ಕಬ್ಬಿನ ಅವಧಿ ಹಂಗೆ ಬಿಟ್ಬಿಟ್ಟಿರ್ತೀವಿ, ಅಲ್ಲಿ ಕೂಡ ಇಂಥವೇನು ಹೌದು. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕಬ್ಬಿನ ಬೆಳೆ ರೈತರು ಈ ರೌದಿನ ಈ ಸಾಲಲ್ಲೇ ಹರಡ್ತಾರೆ, ಹರಡಿರ್ತಾರೆ, ನೀರ್ ಬಿಟ್ಟಿರ್ತಾರೆ. ಈಗ ನಮ್ದು ಏನ್ ಕಲ್ಚರ್ ಅಂತ ನಾವೇನ್ ಹೇಳ್ತೀವಲ್ಲ, ಈ ಕಲ್ಚರ್ನ 2 kg ಒಂದು ಟನ್ಗೆ ಬಳಸಬೇಕು. ಒಂದು ಟನ್ ಯಾವ್ದೇ ಕಚ್ಚಾ ವಸ್ತು ಏನಿರ್ತದಲ್ಲ ವ್ಯರ್ಥ ಪದಾರ್ಥ, ಅದಕ್ಕೆ 2 kg ಸಾಕು. ಅದನ್ನ ಏನ್ ಮಾಡ್ಬೇಕಂದ್ರೆ ಒಂದ್ ಬ್ಯಾರಲ್ ನೀರು, ಅಂದ್ರೆ 200 liters ನೀರು, 2 kg ಕಲ್ಚರು, ಆಮೇಲೆ ಸಗಣಿ ಹಾಕ್ಬೇಕು. ಅದೆಲ್ಲ ಚೆನ್ನಾಗಿ ಮಿಶ್ರಣ ಮಾಡಿ ರಾಡಿ ಮಾಡ್ಕೋಬೇಕು. ಈ ರಾಡಿನ ನಾವು ಯಾವ್ದೇ ಕಚ್ಚಾ ವಸ್ತುನ ಕಳಿಸುವಾಗ ಅಥವಾ ರಾಶಿ ಮೆಥಡ್ ಇರ್ಬೋದು ಅಥವಾ ಗುಂಡಿ ಮೆಥಡ್ ಇರ್ಬೋದು, ಮಾಡುವಾಗ ಲೇಯರ್ ಬೈ ಲೇಯರ್ ಮಾಡಿಕೊಂಡು ಈ ನಾವೇನು ಸ್ಲರಿ ಮಾಡ್ಕೋತೀವಲ್ಲ ಕಲ್ಚರ್ ಸ್ಲರಿ ರಾಡಿ, ಅದನ್ನ ರೋಸ್ ಕ್ಯಾನ್ ಇಂದ ಹಾಕ್ಬೇಕು. ಡೈರೆಕ್ಟ್ ಜಮೀನಾಗೇನು ಹಾಕ್ಬೋದು, ಅಲ್ಲಿ ಕೂಡ ಅದು ಅಲ್ಲೇ ಕೊಳಸು ಚಿಮ್ಕಿಸ್ಬೇಕು, ಅಲ್ಲಿ ಚಿಮ್ಕಿಸ್ಬೇಕು. ಇಲ್ಲಿ ರೋಸ್ ಕ್ಯಾನ್ ಇಂದ ಲೇಯರ್ ಬೈ ಲೇಯರ್ ಹಾಕಿ 1 meter ಹೈಟ್ ಅಷ್ಟೇ ಇರಬೇಕು. 1 meter ಮೇಲೆ ಅದು ನೀವು ರಾಶಿ ಮಾಡೋದಾದ್ರೆ, ಈ ಗುಂಡಿ ಮೆಥಡ್ ಆದ್ರೆ 1 meter ಇರಬೇಕು ಆಳ. ಆಳ ಏನಾರ ಜಾಸ್ತಿ ಇತ್ತು ಅಂದ್ರೆ ಅಲ್ಲಿ ಇದೇನಾಗುತ್ತೆ ಅಂದ್ರೆ ಇಲ್ಲಿ ಗಾಳಿ ಬೇಕು, ಗಾಳಿ ಬೇಕು. ಈ ಕಂಪೋಸ್ಟ್ ಆಗ್ಬೇಕಂದ್ರೆ ಈ ಅಣುಜೀವಿಗಳು ಏನು ಬರ್ತಾವಲ್ಲ ಕಂಪೋಸ್ಟ್ ಮಾಡಕ್ಕೆ, ಇವುಗಳು ಆಮ್ಲಜನಕ ಇರುವಂತ ವಾತಾವರಣದಲ್ಲಿ ಮಾತ್ರ ಜೀವನ ಮಾಡ್ತವೆ. ಈ ನಾವು ಜಾಸ್ತಿ ದೊಡ್ಡ ಗುಂಡಿ ಇಟ್ಟರೆ ಆಳ ಇಟ್ಟರೆ ಅಲ್ಲಿ ಆಮ್ಲಜನಕ ರಹಿತ ವಾತಾವರಣ ಉಂಟಾಗುತ್ತೆ, ಈ ಅಣುಜೀವಿಗಳು ಸಾಯ್ತವೆ. ಸೊ ಅಲ್ಲಿ ಚೆನ್ನಾಗಿ ಕಂಪೋಸ್ಟ್ ಆಗೋದಿಲ್ಲ. ಆದ್ರಿಂದ ಇದು ನಾವು 1 meter ಆಳ ಇಡಬೇಕಾಗ್ತದೆ. ಈಗ ನೀವು ಹೇಳಿದ್ರೆ ಈ ರೀತಿಯಾಗಿ ನಾವು ಕಂಪೋಸ್ಟ್ ಗುಂಡಿಯನ್ನ ತೆಗಿಬೇಕಂದಾಗ ಅದಕ್ಕೆ ಇಂತಿಂತ ಗುಂಡಿ ಇಂತಿಂತ ಪದ್ಧತಿ ಹಂಗೇನ್ ಇರುತ್ತೆ? ಅದನ್ನ ಹೇಳಿದ್ದು. ಈಗ 1 meter ಆಳ ಇರಬೇಕು, 2 meter ಅಗಲ ಇರ್ಲಿ, ಆಮೇಲೆ ಎಷ್ಟೇ ಲೆಂತ್ ಇರ್ಲಿ, ನಮ್ಗೆ ಎಷ್ಟು ಜಾಗ ಇರುತ್ತೆ ಅಲ್ಲಿ ಇಟ್ಕೊಳ್ಳಿ. ಆಯ್ತಾ, ಇದು ಒಂದೇ ಅಂಶ. ಎರಡನೇ ಅಂಶ ಏನಂತಂದ್ರೆ, ಇದು ಸಪೋಸ್ ನಮ್ದು ಭೂಮಿ ಹಿಂಗೆ ಸ್ಲೋಪ್ ಆಗಿತ್ತು ಅಂದ್ರೆ ಗುಂಡಿ ಕೆಳಗಡೆ ಮಾಡಬಾರ್ದು, ಏರು ಪ್ರದೇಶದಲ್ಲೇ ಮಾಡಬೇಕು. ಅಂದ್ರೆ ಮಳೆ ನೀರು ಬಂದ್ರೆ ನಮ್ದು ಗೊಬ್ಬರದ ಗುಂಡಿಗೆ ಹೋಗಿ ನೀರು ನಿಲ್ಬಾರ್ದು, ಸ್ವಲ್ಪ ಏರು ಪ್ರದೇಶದಲ್ಲಿ ಮಾಡಬೇಕು. ಎರಡನೇದು. ಮೂರನೇದು, ಸಾಧ್ಯವಾಗಿ ಮರಳು ನೆರಳಿರತಕ್ಕಂತ ಪ್ರದೇಶದಲ್ಲಿ ಮರಳಿನ ಕೆಳಗೆ ಮಾಡೋದು ಒಳ್ಳೇದು. ಚಪ್ರ ಹಾಕ್ಬೇಕು, ಇಲ್ಲಾಂದ್ರೆ ನಾವು ಒಂದು ಲೋಕಾಸ್ಟ್ ಚಪ್ರ ಹಾಕ್ಬೇಕಂತ. ಆ ರೀತಿ ಹಾಕಿ ಈ ರೀತಿ ಕಾಂಪೋಸ್ಟ್ ಕಳಿಲಿಕ್ಕೆ ಕಲ್ಚರ್ ಹಾಕ್ಲೇಬೇಕು. ಹಾಕಿದ್ರೆ ಬಹಳ ಬೇಗ ಆಗ್ತದೆ. ಉದಾಹರಣೆಗೆ ನಮ್ದು ನಾನು ಹೇಳ್ದಂಗೆ ಕಬ್ಬಿನ ರವದಿ ಅಥವಾ ಈ ತೆಂಗಿಂದು ಜುಟ್ಟು ಅಥವಾ ಅಡಕೆ ಸಿಪ್ಪೆ ಇವೆಲ್ಲ 8 months ತಗೊಳ್ತವೆ. ಹಂತ ಹಂತವಾಗಿ ಹಾಕಿದ್ವಿ, ಹಾಕಿದ್ಮೇಲೆ ಮ್ಯಾಲ್ ಮಣ್ಣು ಹಾಕಿ ಸವರ್ಸೋದು ಅದೆಲ್ಲ ಏನು ಆಕ್ಚುಲಿ ಬೇಕಿಲ್ಲ. ಅದು ಏನ್ ಮಾಡ್ಬೋದು ಅಂದ್ರೆ ಬೇರೆ ತೆಂಗಿನ ಗರಿಗಳು ಅದು ಇದು ಹಾಕಿ ಮುಚ್ಚಿ ಗಾಳಿ ಆಡಂಗ್ ಬಿಡ್ಬೇಕು. ತುಂಬಾ ಬಿಸಿಲು ಬೀಳುವಂತ ಪ್ರದೇಶ ಆದ್ರೆ ಸಣ್ಣ ಚಪ್ರ ಹಾಕಿ ಮುಚ್ಚಬೇಕು. ಆಮೇಲೆ 15 days ನೀರ್ ಹೊಡಿಬೇಕು. ಅಲ್ಲ, 2 days ಸಾರಿ, 2 days ನೀರ್ ಹೊಡಿಬೇಕು. 15 days ಏರಿ ಹಾಕ್ಬೇಕು, ತಿರುವೆ ಹಾಕ್ಬೇಕು, ತಿರುವೆ ಹಾಕ್ಬೇಕು. 15 days ತಿರುವೆ ಹಾಕ್ಬೇಕು. ಆಮೇಲೆ ಅದ್ರ ತೇವಾಂಶ ಯಾವಾಗ್ಲೂ 60-70% ಇರುವಂಗೆ ನೋಡ್ಕೋಬೇಕು. ಈ ರೀತಿ ಮಾಡ್ತು ಅಂದ್ರೆ ಈ 3 months ಒಂದು ಉತ್ತಮವಾದ ಸಂಪತ್ ಭರಿತ ಸಾವಯವ ಗೊಬ್ಬರವನ್ನ ನಾವು ತಯಾರು ಮಾಡೋದು. ಈ ರೀತಿ ನಾವು ಸಾವಯವ ಗೊಬ್ಬರ ತಯಾರು ಮಾಡ್ತೀವಲ್ಲ, ಎರೆಹುಳ ತಯಾರು ಮಾಡಬೇಕು, ಇಲ್ಲ ಇಲ್ಲಿ ವ್ಯತ್ಯಾಸ ಆಗುತ್ತೆ. ಹೌದು, ಖಂಡಿತ. ಏನಾಗುತ್ತೆ ಅಂದ್ರೆ ಎರೆಹುಳು ಗೊಬ್ಬರದಲ್ಲಿ ಎರೆಹುಳುಗಳು ಯಾವುದೇ ಕಚ್ಚಾ ವಸ್ತುವನ್ನ ಕಟ್ ಮಾಡಿ ತಿಂತವೆ. ಅದು ಮ್ಯಾಸರೇಷನ್ ಅಂತ ಹೇಳಿರ್ತೀವಿ, ಪುಡಿ ಪುಡಿ ಮಾಡ್ಕೊಂಡು ಮಾಡ್ಕೊಂಡು ಅದು ತಿನ್ನುತ್ತೆ. ಅಫ್ಕೋರ್ಸ್ ಒಳಗಡೆ ಕೆಲಸ ಮಾಡೋದು ಅಣುಜೀವನೇ, ಈ ಎರೆಹುಳು ಹೊಟ್ಟೆ ಹುಳಲ್ಲಿ ಈ ಅಣುಜೀವಿಗಳಿವೆ. ಸೊ ಈ ಅಣುಜೀವಿಗಳು ವಿಭಜನೆ ಮಾಡಿ ಎಲ್ಲ ಸಾವಯವ ರೂಪದಲ್ಲಿ ಇರ್ತಕ್ಕಂಥದ್ದನ್ನ ನಿರ್ವಯ ರೂಪಕ್ಕೆ ತಂದು ಅದೇನ್ ಹಿಕ್ಕಿ ಬರುತ್ತಲ್ಲ, ಆ ಹಿಕ್ಕಿ ಒಳಗೆ ಎಲ್ಲ ಪೋಷಕಾಂಶಗಳು ಸುಲಭವಾಗಿ ಲಭ್ಯವಾಗುವ ರೀತಿಯಲ್ಲಿ ಇರ್ತವೆ. ಸೊ ಆದ್ರಿಂದ ತಕ್ಷಣ ನಾವು ಎರೆಹುಳು ಗೊಬ್ಬರನ ಬಳಸ್ತೇವೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಏನಪ್ಪಾ ಅಂತಂದ್ರೆ, ಎರೆಹುಳು ಜೀವನ ಮಾಡ್ಬೇಕಂದ್ರೆ 1 feet ಹೈಟ್ ಅಷ್ಟೇ ಇರಬೇಕು. ಈ ಕಚ್ಚಾ ವಸ್ತು ನಾವೇನು ಹಾಕ್ತಿವಲ್ಲ ರಾಶಿಗೆ 1.5 feet ಇರಬೇಕು, ಇಲ್ಲಾದ್ರೆ ಏನಾಗ್ತದೆ ಜಾಸ್ತಿ ಇಟ್ಟು 1 meter ಇರ್ತದೆ. ಯಾಕೆ ಅಂತಂದ್ರೆ, ಈಗ ನಾವು ನೀವು ಅಬ್ಸರ್ವ್ ಮಾಡಿರ್ಬೋದು, ಯಾವುದೇ ಕಚ್ಚಾ ವಸ್ತುವನ್ನ ನಾವು ಕಂಪೋಸ್ಟ್ಗೆ ಅಳವಡಿಸಿದಾಗ ಒಂದು ರಾಶಿ ಮಾಡಿದಾಗ 4 days ಬಿಟ್ಟು ನೀವು ಒಳಗೆ ಕೈ ಹಾಕಿದ್ರೆ ಬಿಸಿ ಇರುತ್ತೆ, ಹೀಟ್ ಆಗಿರುತ್ತೆ, 50 degrees ತನಕನು ಹೋಗಿರುತ್ತೆ, ಕೈ ಒಮ್ಮೊಮ್ಮೆ ತಕ್ಕೋಬೇಕಾಗುತ್ತೆ, ಅಷ್ಟು ಸುಡೋಂಗಿರುತ್ತೆ. ಇದು ಒಂದು ಒಳ್ಳೆ ಅಂಶ, ಇಂಡಿಕೇಟರ್. ಇದು ಒಳ್ಳೆ, ಇದು ಅಣುಜೀವಿಗಳು ಕೆಲಸ ಮಾಡ್ತಾ ಇದಾವೆ ಅಂತ ಅರ್ಥ. ಅಂದ್ರೆ ನಾವು ಯಾವುದೇ ಒಂದು ವಸ್ತುವನ್ನ ಹಾಕಿದಾಗ ತೇವಾಂಶ ಕೊಟ್ಟಾಗ ಅಣುಜೀವಿಗಳು ಆಕ್ರಮಣ ಮಾಡಿ ಅವುಗಳ ಸಂಖ್ಯೆ ಹೆಚ್ಚಾಗಿ ಅವುಗಳ ಕೆಲಸ ಚಟುವಟಿಕೆ ಎಲ್ಲ ಹೆಚ್ಚಾಗುತ್ತೆ. ಅದಾಗಿ ಅವು ತುಂಬಾ ಎನರ್ಜಿನ ರಿಲೀಸ್ ಮಾಡ್ತವೆ. ಶಕ್ತಿಯನ್ನ ಯಾವ ರೂಪದಲ್ಲಿ ರಿಲೀಸ್ ಮಾಡ್ತವೆ ಅಂತ ಅಂದ್ರೆ ಶಾಖದ ರೂಪದಲ್ಲಿ ರಿಲೀಸ್ ಮಾಡ್ತವೆ. ಸೊ ಆದ್ರಿಂದ ಶಾಖ ಇದೆ ಅಂದ್ರೆ ಅಣುಜೀವಿಗಳು ಕೆಲಸ ಮಾಡ್ತಾ ಇವೆ, ಅಣುಜೀವಿ ಬದುಕಿದವೆ, ಅವು ಅಭಿವೃದ್ಧಿ ಹೊಂದಿದವೆ ಅಂತ ಅರ್ಥ. ಆತರ ಆದಾಗ ಅಂತ ಒಂದು ದೊಡ್ಡ ರಾಶಿಗೆ, ಒಂದು ಮೀಟರ್ ಇರತಕ್ಕಂತ ಒಂದು ರಾಶಿಗೆ ನಾವು ಎರೆಹುಳು ಬಿಟ್ರೆ ಎರೆಹುಳುಗಳು ಸಾಯ್ತವೆ. ಅದರಿಂದ ಏನ್ ಮಾಡಬೇಕು ಅಂದ್ರೆ ಎರೆಹುಳು ಸಾಗಾಣಿಕೆಯಲ್ಲಿ ಅಥವಾ ಕಂಪೋಸ್ಟಿಂಗ್ ವರ್ಮಿ ಕಂಪೋಸ್ಟಿಂಗ್ ಮೆಥಡ್ ಅಲ್ಲಿ ಒಂದೇ ಅಡಿ ಹೈಟ್ ಇರಬೇಕು, ಮತ್ತೆ ನೀರು ಚೆನ್ನಾಗಿ ಹೊಡ್ಕೊಂಡು ಆ ಶಾಖ ಶೇಖರಣೆ ಆಗದೆ ಇರೋಂಗ್ ನೋಡ್ಬೇಕು. ಇಲ್ಲಾಂದ್ರೆ ಇವು ನಮ್ಮ ಇವುಗಳು ಸಾಯ್ತವೆ, ಎರೆಹುಳುಗಳು ಸಾಯ್ತವೆ. ಹಾಗಾಗಿ ಎರಡನ್ನೂ ಕೂಡ ಚೆನ್ನಾಗಿ ಗಮನಿಸಬೇಕು. ಕಾಂಪೋಸ್ಟ್ ಮಾಡೋ ಪದ್ಧತಿನೇ ಬೇರೆ, ಎರೆ ಗೊಬ್ಬರ ತಯಾರು ಮಾಡೋದ ಬೇರೆ, ಎರಡಕ್ಕೂ ನೆರಳು ಬೇಕು. ಆದ್ರೆ ಹಂತ ಹಂತವಾಗಿ ಹಾಕು ಪದ್ಧತಿನೇ ಹೆಚ್ಚು ಕಡಿಮೆ ಒಂದೇ. ಇನ್ನೇನಪ್ಪ ಅಂದ್ರೆ ನಮಗೆ ಎರೆಹುಳು ಗೊಬ್ಬರ ತಯಾರಿಕೆಯಲ್ಲಿ ಜಾಗ ಜಾಸ್ತಿ ಬೇಕಾಗುತ್ತೆ. ಯಾಕಂದ್ರೆ ಒಂದೇ ಅಡಿ ಇಟ್ಕೋತೀವಿ, ಇಲ್ಲಿ ಮೂರಡಿ ಇಟ್ಕೋತೀವಿ ಅಂದ್ರೆ ಮೂರ್ ಪಟ್ಟು ಹೆಚ್ಚು ಜಾಗ ಬೇಕಾಗ್ತದೆ. ಈ ಕಲ್ಚರ್ ಅಂತ ಹೇಳಿದ್ರಲ್ಲ, ಎಲ್ಲಿ ಸಿಗುತ್ತೆ ಅದು? ಇದು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗದಲ್ಲಿ ತಯಾರು ಮಾಡಿ ಮಾರಾಟ ಮಾಡ್ತೀವಿ. ಇದರ ಬೆಲೆ 80 ರೂಪಾಯಿ ಇದೆ ಒಂದು ಕೆಜಿಗೆ. ಆಮೇಲೆ ನಾವು ಇದು ಎಷ್ಟಪ್ಪ ಹಾಕ್ಬೇಕಂತಂದ್ರೆ ಪ್ರತಿ ಒಂದು ಟನ್ ವೇಸ್ಟ್ ಮಟೀರಿಯಲ್ ಯಾವುದೇ ಇರಲಿ ಅದು 2 ಕೆಜಿ ಅಷ್ಟು ಹಾಕ್ಬೇಕಾಗ. ಅಂದ್ರೆ 2 ಕೆಜಿ ಅಂದ್ರೆ 80 ರೂಪಾಯಿ ಅಂದ್ರೆ 160 ರೂಪಾಯಿ ನಾವು ಖರ್ಚು ಮಾಡಬೇಕಾಗತ್ತೆ ಒಂದು ಟನ್ಗೆ. ಯಾಕಂದ್ರೆ ಇದರಿಂದ ಸಂಪತ್ ಭರಿತ ಗೊಬ್ಬರ ಸಿಗುತ್ತೆ, ಇದನ್ನು ಮಾರಾಟನೂ ಮಾಡಬಹುದು, ಬೇಡ ರೈತರು ತಮ್ಮ ಜಮೀನಲ್ಲೇ ಇದನ್ನು ಬಳಸ್ಕೊಳ್ಳಬಹುದು. ಈ ಕಾಂಪೋಸ್ಟ್ ಕಲ್ಚರ್ ಅನ್ನ ರೈತರು ಮತ್ತೆ ಅದನ್ನ ಡಬಲ್ ಮಾಡಕ್ ಸಾಧ್ಯ ಇಲ್ಲ. ಡಬಲ್ ಅಂದ್ರೆ ಅದರಲ್ಲಿರ್ತಕ್ಕಂತ ನ್ಯೂಟ್ರಿಟಿವ್ ವ್ಯಾಲ್ಯೂ ಅನ್ನ ಹೇಳ್ತಾರೆ ಅವುಗಳ ಸಂಖ್ಯೆ. ಹಾ ಹೌದು, ಅಂದ್ರೆ ಏನಾಗ್ತದೆ ಒಮ್ಮೆ ಕೊಂಡ್ಕೊಂಡ್ಬಂದು ರೈತರು ಈ ತರ ಒಂದು ರಾಶಿಗೆ ಹಾಕಿದಾಗ ಅಲ್ಲಿ ಅಣುಜೀವಿಗಳು ಚೆನ್ನಾಗಿ ಅಭಿವೃದ್ಧಿ ಒಂದು ಅವಳ ಸಂಖ್ಯೆ ಹೆಚ್ಚಾಗಿ ಎಲ್ಲ ಆಗಿರುತ್ತೆ. ಏನು ಕೊಟ್ಟಿಗೆ ಗೊಬ್ಬರ ಬರ್ತದಲ್ಲ, ಒಂದು ಟನ್ ಬಂತು ಅಂತ ಇಟ್ಕೊಳ್ಳಿ, ಒಂದು ಟನ್ ಏನ್ ಸಿಗತ್ತಲ್ಲ ಅದರಲ್ಲೇ ಒಂದ್ ಸ್ವಲ್ಪ ಅಂಶನ ಎತ್ತಿಟ್ಕೊಂಡ್ಬಿಡೋದು, ಮಿಕ್ಕಿದ್ದನ್ನ ಜೀವನ ತಮ್ಮ ಜಮೀನಲ್ಲಿ ಬಳಸ್ಕೊಳ್ಳಿ, ಇದನ್ನೇ ಹೆಪ್ತರ ಇನ್ನೊಂದ್ ರಾಶಿಗೆ ಹಾಕೋಬಹುದು. ಹಂಗ್ ಮಾಡೋದ್ರಿಂದ ನಾವು ಇನ್ನೊಂದೇನಂದ್ರೆ ರೈತರಿಗೆ ಖರ್ಚು ಕಡಿಮೆ ಮಾಡುವ ನಿಟ್ಟಿನೊಳಗೆ ಆಲೋಚನೆ ಮಾಡಬೇಕು. ಅದು ಲಾಭ ಯೂನಿವರ್ಸಿಟಿಗೆ ಆಗುತ್ತೆ, ಗೌರ್ಮೆಂಟ್ಗೆ ಆಗುತ್ತೆ ಅಥವಾ ಬೇರೆ ರೈತರಿಗೆ ಆಗುತ್ತೆ ಅನ್ನೋದಕ್ಕಿಂತ, ರೈತರು 2 ಕೆಜಿ ಬಳಸೋಲಿ 4 ಕೆಜಿ ಬಳಸುವಂಗೆ, ಧಾರಾಳತನ ಬರುವಂಗೆ, ಚಂದ ಬಳಸುವಂಗೆ, ಹಂಗ್ ಮಾಡೋಕೆ ರೈತರ ತಯಾರು ಮಾಡ್ಕೋಬಹುದು. ಏನಿಲ್ಲ, ಫಸ್ಟ್ ಟೈಮ್ ಮಾತ್ರ ಕೊಂಡ್ಕೋಬೇಕು, ಆಮೇಲೆ ಅದು ಚೆನ್ನಾಗಿ ಅಭಿವೃದ್ಧಿ ಹೊಂದಿದ್ಮೇಲೆ ಅದನ್ನೇ ಸ್ವಲ್ಪ ಪ್ರಮಾಣ ಉಳಿಸಿಕೊಂಡು ಹೆಪ್ತರ ಮತ್ತೆ ಸಬ್ಸಿಕ್ವೆಂಟ್ ಬ್ಯಾಚಸ್ ಗೆ ತಾವು ಬಳಸ್ಕೋಬಹುದು. ಈ ಕಾಂಪೋಸ್ಟ್ ತಯಾರು ಮಾಡಬೇಕಾದಾಗ ಮೊದ್ಲೇ ಬಹಳ ಅಂದ್ರೆ ಕಳಿಯಲಾರದಂತ ಇವನ್ ತುಂಬಬೇಕು, ಆನಂತರ ಅರ್ಧಮರ್ಧ ಕಳಿ ಅಂತ ತುಂಬಬೇಕು, ಲೇಯರ್ ಬೈ ಲೇಯರ್ ಲೇಯರ್ ಬೈ ಲೇಯರ್ ಹಾಕೋಬೇಕು. ಆಮೇಲೆ ಈ ಸಾರಜನಕ ಕಡಿಮೆ ಇರತಕ್ಕಂತ ವ್ಯರ್ಥ ಪದಾರ್ಥಗಳಿಗೆ ನಾವು ಸಾರಜನಕ ಇರತಕ್ಕಂತಹ ಈ ಸುಬಾಬುಲು, ಈ ಗ್ಲೈರಿಸೀಡಿಯಾ, ನಾವೇನು ಹಸಿರೆಲ್ಲ ತಪ್ಪಲ ಅಂತ ಏನ್ ಹೇಳ್ತೀವಲ್ಲ, ಯಥೇಚ್ಛ ಸಿಗುತ್ತೆ, ಎಲ್ಲ ರೈತರು ಹಾಕಿರ್ತಾರೆ. ಗ್ಲೈರಿಸೀಡಿಯಾ ಅಂತೂ ಎಲ್ಲ ತೋಟದಲ್ಲೂ ಇದ್ದೇ ಇದೆ. ಇದನ್ನ ಕಟ್ ಮಾಡಿ ಲೇಯರ್ ಬೈ ಲೇಯರ್ ಆಲ್ಟರ್ನೇಟ್ ಲೇಯರ್ ಹಾಕೊಂಡು ಹೋದ್ರೆ ಬಹಳ ಒಳ್ಳೇದು. ಇನ್ನೊಂದು ಪ್ರಶ್ನೆ ಡಾಕ್ಟರ್, ಏನಂದ್ರೆ ಈಗ ನಾವು ಕಬ್ಬಿನ ತಾಕಿನೊಳಗೆ ಅಲ್ಲೇ ಕಳಿಸ್ತೀವಿ, ಅಲ್ಲಿ ಕಳಿಸಿದಾಗ ಕಾರ್ಬನ್ ರೇಟ್ ಜಾಸ್ತಿ ಆಗುತ್ತೆ, ನೈಟ್ರೋಜನ್ ರೇಟ್ ಕಡಿಮೆ ಇರುತ್ತೆ, ಸಿಎನ್ ರೇಷೋ ನಮ್ಗೆ ಬೇಕಾದಂತ ಅನುಪಾತದಲ್ಲಿ ಇರೋದಿಲ್ಲ, ಒಂದಿತ್ತಂದ್ರೆ 40, ಒಂದಿತ್ತಂದ್ರೆ 50, 90 ಅಥವಾ 30, ನಮ್ಗೆ ಬೇಕಾಗಿರೋದು 1:10. ಹಾಗಾಗಿ ಆ ಅನುಪಾತ ಹೆಚ್ಚಾದಷ್ಟು ಪೋಷಕಾಂಶಗಳ ಲಭ್ಯತೆ ಕಡಿಮೆ ಆಗುತ್ತೆ, ಏನ್ ಮಾಡ್ಬೇಕು ಅದಕ್ಕೆ? ಇದಕ್ಕೆ ಏನಂದ್ರೆ ನಾವು ನೈಟ್ರೋಜನ್ ರಿಚ್ ಯಾವ್ದಾರ ಒಂದು ವ್ಯರ್ಥ ಪದಾರ್ಥನ ಮಿಕ್ಸ್ ಮಾಡಬೇಕು, ಇಲ್ಲ ಅಂದ್ರೆ ಯೂರಿಯಾನು ಅದ್ರ ಮೇಲೆ ಉಗ್ಬಹುದು. ಯೂರಿಯಾ ಉಗ್ಗಿ ರಾಸಾಯನಿಕ ಯೂರಿಯಾನ ಉಗ್ಗಿ ಸಿ ಎನ್ ರೇಷೋ ಅದು ಫೇವರಬಲ್ ಸೈಡ್ ಬರೋ ಮಾಡ್ಕೊಂಡು ಮಾಡಬಹುದು, ಬಟ್ ಅದು ಖರ್ಚು ಹೆಚ್ಚಾಗುತ್ತೆ. ಯೂರಿಯಾ ಕೊಂಡ್ಕೊಂಡ್ಬಂದು ನಾವು ಅದ್ರ ಮೇಲೆ ಹಾಕಕ್ ಹೋದ್ರೆ ಹೆಚ್ಚು ಖರ್ಚು ಬೀಳುತ್ತೆ. ಅಂತ ಸಂದರ್ಭದಲ್ಲಿ ಗ್ಲೈರಿಸೀಡಿಯಾ, ಸುಬಾಬುಲ್ ತಪ್ಪಲ ಏನಿರುತ್ತಲ್ಲ ಅದು ಕೂಡ ನಾವು ತೆಳುವಿಗೆ ಹರಡ್ಬೋದು, ರವದಿ ಹರಡಿರ್ತೀವಿ ಅದ್ರ ಮೇಲೆ ಇದ್ರ ತಪ್ಪಲ ಹರಡೋದು, ಕಲ್ಚರ್ ಹಾಕೋದು, ನೀರ್ ಬಿಟ್ಕೊಳ್ಳೋದು, ಆಮೇಲೆ ಆಳ್ ಮನುಷ್ಯನ ಓಡಾಡ್ಕೊಂತ ತುಳಿತಾ ಇರ್ತಾನೆ ಅದು ಬಹಳ ಒಳ್ಳೇದು. ಅದೇನು ನಮ್ಮ ರವದಿ ಭೂಮಿನಲ್ಲಿ ಹುದುಗ್ಬೇಕು, ಅವಾಗ ಚೆನ್ನಾಗಿ ಕಳೆಯುತ್ತೆ. ಮತ್ತೆ ಅಲ್ಲೊಂದು ದ್ವಿದಳ ಧಾನ್ಯದ ಬೆಳೆಗಳನ್ನು ಹಾಕೊಂಡು ಅದೇನು ತಪ್ಪಲನೋ ಅಲ್ಲೆಲ್ಲ ಬರ್ತದಲ್ಲ ಅದನ್ನೆಲ್ಲ ಹಾಕೋಬಹುದು. ಆಮೇಲೆ ಇದು ದ್ವಿದಳ ಧಾನ್ಯಗಳು ನೀವು ಬೆಳೆ ಹಾಕಿದಾಗ ನೈಟ್ರೋಜನ್ ನಾಡ್ಯೂಲ್ಸ್ ಮೂಲಕ ರೈಸೋಬಿಯಂ ಮೂಲಕ ನಾಡ್ಯೂಲ್ ಉತ್ಪತ್ತಿ ಆಗಿ ಸಾರಜನಕದ ಅಂಶ ಕೂಡ ಅಲ್ಲಿ ಬೇರೆ ಸುತ್ತ ಹೆಚ್ಚಾಗುತ್ತೆ. ಈ ರೀತಿ ಹಲವಾರು ಕ್ರಮಗಳಿಂದ ನಾವು ಇದನ್ನ ಕಾರ್ಬನ್ ನೈಟ್ರೋಜನ್ ಅನುಪಾತನ ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ಮತ್ತೆ ಈ ಗಂಜಲ ಹಾಕೋದ್ರಿಂದ ಏನಾದ್ರೂ ಅನುಕೂಲ ಆಗುತ್ತಾ? ಹಾ, ಅದರಲ್ಲೂ ಕೂಡ ಪೋಷಕಾಂಶಗಳು ಇರುತ್ತೆ, ಸುಲಭ ರೂಪದಲ್ಲಿ ದೊರೆಯುವಂಥದ್ದು, ಅಣುಜೀವಿಗಳ ಸಂಖ್ಯೆನೂ ಹೆಚ್ಚಾಗಿರುತ್ತೆ, ಇದನ್ನು ಕೂಡ ಸಿಂಪರಣೆ ಮಾಡಬಹುದು. ಮತ್ತೆ ಬಯೋಗ್ಯಾಸ್ ಪ್ಲಾಂಟ್ ಕೆಲವರ ಕಡೆ ಇದ್ದಾಗ ರಾಡಿ ಏನ್ ಬರ್ತದಲ್ಲ ಬಯೋಗ್ಯಾಸ್ ರಾಡಿ, ಅದನ್ನು ಕೂಡ ಕಲೆಕ್ಟ್ ಮಾಡಿ ನಾವು ಸಾಲಲ್ಲಿ ಬಿಡಬಹುದು. ಒಟ್ಟಾರೆ ಏನ್ ಹೇಳ್ತೀರಿ, ಒಂದು ಕಾಂಪೋಸ್ಟ್ ಗೊಬ್ಬರವನ್ನು ತಯಾರು ಮಾಡಬೇಕಾಯಿತು, ಅದು ವೈಜ್ಞಾನಿಕವಾಗಿ ಮಾಡಬೇಕಾಯಿತು ಅಂದಾಗ ರೈತರು ಎಲ್ಲಿ ಕಚ್ಚಾ ವಸ್ತುಗಳನ್ನು ಲಿಗ್ನಿನ್ ಮತ್ತು ಸೆಲ್ಯುಲೋಸ್ ಹೆಚ್ಚಿರ್ತಕ್ಕಂಥ ಕಚ್ಚಾ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಕಂಪೋಸ್ಟ್ ತಯಾರಿಸುವಂಥ ಸಂದರ್ಭದಲ್ಲಿ ಕಲ್ಚರ್ನ ಬಳಸಬೇಕು. ಇದರಿಂದ ಕಂಪೋಸ್ಟಿಂಗ್ ಪೀರಿಯಡ್ ಅಂತ ಏನಿರುತ್ತಲ್ಲ ಅದನ್ನು ನಾವು ಕಡಿಮೆ ಮಾಡ್ಬೋದು. ಈ ಥರ ನಾವು ಬಳಸೋದ್ರಿಂದ 3 ತಿಂಗಳಿಗೆ ನಮಗೆ ಚೆನ್ನಾಗಿ ಕಳ್ತಾ ಒಂದು ಗೊಬ್ಬರ ಸಿಗುತ್ತೆ. ಬೇರೆ ರೀತಿಯಲ್ಲಿ ಅಥವಾ ಹಾಗೆ ಬಿಟ್ಟರೆ 12 ತಿಂಗಳು ತಗೊಳುತ್ತೆ. ಅಂದರೆ 12 ತಿಂಗಳಾಗೋ ಕೆಲಸ 3 ತಿಂಗಳಲ್ಲೇ ನಾವು ಮಾಡಲಿಕ್ಕೆ ಸಾಧ್ಯ. ಅಂದರೆ 1 ವರ್ಷಕ್ಕೆ 4 ಬ್ಯಾಚ್ ಮಾಡ್ಬೋದು. ಸೊ 4 ಬ್ಯಾಚ್ ಮಾಡ್ತು ಅಂದರೆ ಅಷ್ಟು ಪ್ರಮಾಣದಲ್ಲಿ ದೊರೆತಕ್ಕಂಥ ಆರ್ಗ್ಯಾನಿಕ್ ಮೆನ್ಯೂರ್ ಅಥವಾ ಸಾವಯವ ಗೊಬ್ಬರನ ನಾವೇ ಬಳಸ್ಕೋಬೋದು. ರೈತರು ಹೆಚ್ಚು ಸಿಕ್ತು ಅಂದರೆ ಅದನ್ನು ಮಾರಾಟ ಕೂಡ ಮಾಡ್ಬೋದು. ಅದರಿಂದ ಒಳ್ಳೆ ಬೆಲೆ ಕೂಡ ಸಿಗುತ್ತೆ. ಹಾಗಾಗಿ ಇಂಥ ಗೊಬ್ಬರವನ್ನು ತಯಾರು ಮಾಡಿ ಹಾಕೋದ್ರಿಂದ ನಾವು ಹಂಗೆ ನೇರವಾಗಿ ಹಾಕೋದಕ್ಕೂ ಗೊಬ್ಬರ ತಯಾರು ಮಾಡಿ ಹಾಕೋದಕ್ಕೂ ವ್ಯತ್ಯಾಸ ಇದ್ದೇ ಇದೆ. ಹೌದೌದು. ಯಾವುದೇ ವ್ಯರ್ಥ ಪದಾರ್ಥನ ಡೈರೆಕ್ಟ್ ಹಾಕೋದ್ರೆ ಅದು ಅಲ್ಲೆಲ್ಲ ಕಳೆಯೋತಿ ಟೈಮ್ ಆಗುತ್ತೆ. ಅದೇ ರೀತಿ ನಾವು ಇಲ್ಲಿ ಹೊರಗಡೆನೆ ಬೇರೆ ಗುಂಡಿಗಳಲ್ಲಿ ರಾಶಿಗಳಲ್ಲಿ ಕಳಿಸ್ಬಿಟ್ಟು ಉತ್ತಮವಾದ ಒಂದು ಸಂಪತ್ ಭರಿತ ಸಾವಯವ ಗೊಬ್ಬರ ಮಾಡಿ ಬಳಸೋದ್ರಿಂದ ಮುಂದೆ ಇದನ್ನು ಜಾಸ್ತಿ ಪ್ರಮಾಣದಲ್ಲಿ ಬಳಸೋದ್ರಿಂದ 5 ಟನ್ ಒಂದು ಎಕರೆಗೆ ಬಳಸೋದ್ರಿಂದ NPK ಅಂತ ಏನು ನಾವು ಕೆಮಿಕಲ್ ಫರ್ಟಿಲೈಸರ್ಸ್ ಏನು ಬಳಸ್ತೀವಲ್ಲ ಅದನ್ನು 50% ಗಟ್ಟಲೆ ಕಡಿಮೆ ಕೂಡ ಮಾಡ್ಬೋದು. ಆಮೇಲೆ ಹಲವಾರು ಉಪಯೋಗಗಳಿವೆ ಈ ತರ. ಆಮೇಲೆ ಮಣ್ಣಿನ ಗುಣಧರ್ಮಗಳು ಉತ್ತಮವಾಗ್ತವೆ, ಸೂಕ್ಷ್ಮಜೀವಿಗಳ ಚಟುವಟಿಕೆ ಹೆಚ್ಚಾಗುತ್ತೆ, ನೀರು ಹಿಡಿದುಕೊಳ್ಳುವ ಶಕ್ತಿ ಹೆಚ್ಚಾಗುತ್ತೆ, ಇಳುವರಿ ಕೂಡ ಹೆಚ್ಚಾಗಿ ಬರುತ್ತೆ. ಈ ರಾಸಾಯನಿಕ ಗೊಬ್ಬರ ಹಾಕ್ತಿವಲ್ಲ ಅದು ಬೇರೆ ಬೇರೆ ರೀತಿಯಿಂದ ಪೋಲಾಗಿ ಹೋಗುತ್ತೆ ಅನ್ನೋಂಥದ್ದು. ಒಂದು ಆವಿಯಾಗಿ ಹೋಗುತ್ತೆ, ಇನ್ನೊಂದು ಹಿಂಗೆ ಹೋಗುತ್ತೆ, ಅಥವಾ ನೀರಿನ ಮೂಲಕ ಹೋಗುತ್ತೆ, ಈ ರೀತಿಯಾಗಿ ಹಾನಿಯಾಗುತ್ತೆ ಅಂತೇಳಿ. ಈ ರೀತಿ ಸಾವಯವ ಮೂಲದಿಂದ ಸಿಗ್ತಕ್ಕಂಥ ಪೋಷಕಾಂಶ ಅದು ಕೂಡ ಹೀಗೆ ಆಗುತ್ತೋ ಹೇಗೆ? ಇಲ್ಲ, ಇದೇನು ಆ ರೀತಿ ಆಗೋದಿಲ್ಲ. ಲೀಚಿಂಗ್ ಅಂತ ಏನು ಆಗೋದಿಲ್ಲ, ಯಾಕೆಂದರೆ ಇದು ಒಂದು ಕಾಂಪ್ಲೆಕ್ಸ್ ಅಲ್ಲೇ ಇರ್ತದೆ, ಅಂದರೆ ಇಟ್ಕೊಂಡಿರುತ್ತೆ ಮಣ್ಣಿನ ಕಣಗಳ ಮೇಲೆ. ಆಮೇಲೆ ಮತ್ತೆ ಅದು ಮಿನರಲೈಸ್ ಆಗ್ತಾ ಇರುತ್ತೆ, ಡಿಕಂಪೋಸ್ ಆಗ್ತಾ ಇರೋದ್ರಿಂದ ಸ್ಲೋ ರಿಲೀಸ್ ಫರ್ಟಿಲೈಸರ್ ತರ ಅದು ಎಷ್ಟು ರಿಲೀಸ್ ಆಗುತ್ತೆ ಅಷ್ಟು ಬೇರ್ ಹೀರ್ಕೊಳ್ಳುತ್ತೆ, ಪುನಃ ರಿಲೀಸ್ ಆಗುತ್ತೆ ಬೇರ್ ಹೀರ್ಕೊಳ್ಳುತ್ತೆ. ಎಕ್ಸಸ್ ಅಂತ ಹೇಳಿ ಬರೋದಿಲ್ಲ ಇಲ್ಲಿ. ಎಕ್ಸಸ್ ಬಂದ್ರೆ ಅದು ಲೀಚಿಂಗು ಅಥವಾ ವರ್ಟಿಲೈಸೇಷನ್ ಲಾಸಸ್ ಆಗುತ್ತೆ. ಇಲ್ಲಿ ಅಂದ್ರೆ ಈಕ್ವಲ್ ಇರುತ್ತೆ, ರಿಲೀಸ್ಗೂ ಅಬ್ಸಾರ್ಪ್ಷನ್ಗೂ ಈಕ್ವಲ್ ಇರೋದ್ರಿಂದ ಅದು ಎಲ್ಲೂ ಪೋಲ್ ಆಗೋದಿಲ್ಲ. ಕನ್ಸರ್ವೇಷನ್ ಆಫ್ ನ್ಯೂಟ್ರಿಯೆಂಟ್ಸ್ ಅಂತ ನಾವು ಹೇಳ್ತೀವಿ ಇದಕ್ಕೆ. ಹೈಬ್ರಿಡ್ ತಳಿಗಳು ಹೆಚ್ಚು ಪೋಷಕಾಂಶಗಳನ್ನು ಬಯಸ್ತಾವೆ, ಅದಕ್ಕೂ ಇದು ಒಗ್ಗುತ್ತಾ ಅಂತ? ಇದಕ್ಕೂ ಇದನ್ನು ಹಾಕ್ಬೋದು, ಇದನ್ನು ಹಾಕ್ಬೋದು. ಹೌದೌದು. ಒಳ್ಳೇದು ಡಾಕ್ಟರ್ KS ಜಗದೀಶ್ ಅವರೇ, ಇಲ್ಲಿ ತನಕ ನೀವು ನಮ್ಮ ಜೊತೆಗಿದ್ದು ಒಟ್ಟಾರೆ ಈ ಕಾಂಪೋಸ್ಟನ್ನು ತಯಾರು ಮಾಡಬೇಕಾಗಿತ್ತು ಅಂದರೆ ಸಮಗ್ರವಾಗಿ ವೈಜ್ಞಾನಿಕವಾಗಿ ಮತ್ತು ಅದನ್ನು ಹೇಗೆ ಬಳಸ್ಕೋಬಹುದು ಮತ್ತು ಇನ್ನೂ ತ್ವರಿತವಾಗಿ ನಮಗೆ ಸಿಗಬೇಕಂದ್ರೂ ಕೂಡ ಯಾವ್ಯಾವ ರೀತಿಯಾಗಿ ಶಾಸ್ತ್ರೀಯವಾಗಿ ತಯಾರು ಮಾಡಬಹುದು ಅನ್ನೋಂಥ ನಿಟ್ಟಿನೊಳಗೆ ಅನೇಕ ಮಾಹಿತಿಯನ್ನು ಕೊಟ್ರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಕಾಂಪೋಸ್ಟ್ ಗೊಬ್ಬರ ತಯಾರಿಕೆಯಲ್ಲಿ ಸೂಕ್ಷ್ಮಾಣುಜೀವಿಗಳ ಪಾತ್ರ, ಈ ಕುರಿತು ಡಾ KS ಜಗದೀಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು HB ರಾಮಡಿಗಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪಕ್ಷಿಯೋ ಸೇತೋ ಹಮ್ ಖೇತ್ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ. ಮತಲಬ್ ದೇಖ್ ಬೇಟಾ, ತೂ ಜೋ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ, ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ, ಪೂಛ್ನಾ ಅಪ್ನೇ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥೀ, ಶುದ್ಧತಾ ಝಲಕ್ತಿ ಥೀ, ಮಾಟಿ ಭೀ ತಂದುರುಸ್ತ್ ಔರ್ ಲೋಗ್ ಭೀ. पहली वाली बात कहाँ, परम तो सभी डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं। सच है रे बेटे, एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज से जैविक खेती शुरू करूँगा। माटी से प्रेम की परंपरा है परंपरागत खेती। ರೈತರಿಗೆ ಸಲಹೆ. ಈ ಬೀಜಗಳ ಬೀಜೋಪಚಾರ ಹೇಗೆಂದರೆ, ಶಿಲೀಂಧ್ರನಾಶಕ ಅಥವಾ ಕೀಟನಾಶಕ ಅಥವಾ ಎರಡೂ ಕೂಡಿಸಿ ಬೀಜಕ್ಕೆ ಹಚ್ಚಿ ಬೀಜಗಳಿಗೆ ತಗುಲಬಹುದಾದ ರೋಗಾಣುಗಳು ಹಾಗೂ ಕೀಟಬಾಧೆಯಿಂದ ರಕ್ಷಿಸುವುದಕ್ಕೆ ಬೀಜೋಪಚಾರ ಎನ್ನುತ್ತಾರೆ. ಬೀಜೋಪಚಾರದಿಂದ ಮೊಳಕೆ ಪ್ರಮಾಣವನ್ನು ಕೆಡದಂತೆ ಕಾಯ್ದುಕೊಳ್ಳಬಹುದು ಹಾಗೂ ಸದೃಢವಾದ ಬೆಳೆಯನ್ನು ಪಡೆಯಬಹುದು. ಔಷಧಿ ಪುಡಿಯಿಂದ ಬೀಜೋಪಚಾರ ಮಾಡುವುದು, ಇದರಲ್ಲಿ ಎಲ್ಲಾ ಔಷಧಿಯು ಬೀಜಕ್ಕೆ ಅಂಟಿಕೊಳ್ಳುವುದಿಲ್ಲ, ಸ್ವಲ್ಪ ಔಷಧಿ ಗಾಳಿಗೆ ಹಾರಿ ವಾತಾವರಣದಲ್ಲಿ ಸೇರಿಕೊಳ್ಳುತ್ತದೆ. ಈ ಪದ್ಧತಿಯಿಂದ ಮುಖ್ಯವಾಗಿ ದ್ವಿದಳ ಧಾನ್ಯಗಳ ಬೀಜಗಳನ್ನು ಉಪಚಾರ ಮಾಡಬಹುದು. ಬೀಜದ ಕವಚವು ಒಂದು ವೇಳೆ ದಪ್ಪವಾಗಿದ್ದರೆ ಅಂತಹ ಬೀಜಗಳನ್ನು ಔಷಧೀಯ ದ್ರಾವಣದಲ್ಲಿ ನೆನೆಸಿಟ್ಟು ನಂತರ ಬಿತ್ತನೆಗೆ ಉಪಯೋಗಿಸುವುದರಿಂದ ಒಳ್ಳೆಯ ಮೊಳಕೆ ಪ್ರಮಾಣ ಪಡೆಯಬಹುದಲ್ಲದೆ ಬೀಜದಿಂದ ಹರಡುವ ರೋಗಗಳನ್ನು ನಿಯಂತ್ರಿಸುತ್ತದೆ. ಉದಾಹರಣೆಗೆ, ಭತ್ತದ ಬೀಜವನ್ನು ಸ್ಟ್ರೆಪ್ಟೋಮೈಸಿನ್ ದ್ರಾವಣದಲ್ಲಿ 12 ತಾಸು ನೆನೆಸಿಟ್ಟು ಬಿತ್ತುವುದರಿಂದ ಭತ್ತದ ಸಸಿಗಳಿಗೆ ತಗುಲುವ ರೋಗಗಳಿಂದ ಬೀಜವನ್ನು ರಕ್ಷಿಸಬಹುದು. ಶಿಲೀಂಧ್ರನಾಶಕ ಔಷಧದಿಂದ ಗಟ್ಟಿಯಾದ ದ್ರಾವಣವನ್ನು ಮಾಡಿ ಬೀಜಕ್ಕೆ ಲೇಪಿಸಿ ಬೀಜಕ್ಕೆ ತಗುಲುವ ಶಿಲೀಂಧ್ರಗಳಿಂದ ರಕ್ಷಿಸಬಹುದು. ಉದಾಹರಣೆಗೆ, ಈರುಳ್ಳಿಯಲ್ಲಿ ಕೆಲವು ಬೀಜದಿಂದ ಹರಡುವ ಶಿಲೀಂಧ್ರಗಳನ್ನು ನಿಯಂತ್ರಿಸಬಹುದು. ನೀರಿನಲ್ಲಿ ಕರಗುವ ಶಿಲೀಂಧ್ರನಾಶಕದಿಂದ ಸ್ಲರಿಯನ್ನು ತಯಾರಿಸಿ ಸ್ಲರಿ ಟ್ರೀಟರ್ ಸಹಾಯದಿಂದ ಬೀಜೋಪಚಾರ ಮಾಡುವುದು. ಬಹಳಷ್ಟು ಬೀಜೋತ್ಪಾದನಾ ಕಂಪನಿಗಳಲ್ಲಿ ಈ ಪದ್ಧತಿಯಿಂದ ಬೀಜೋಪಚಾರ ಮಾಡಿ ಮಾರಾಟ ಮಾಡುತ್ತಾರೆ. ಬೀಜೋಪಚಾರವನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡುವುದಾದರೆ ಮಿಶ್ಟ್ ಬೀಜೋಪಚಾರ ಪದ್ಧತಿಯನ್ನು ಅನುಸರಿಸಬೇಕು. ಇದು ಬಹಳಷ್ಟು ಪರಿಣಾಮಕಾರಿ. ಹೇಗೆಂದರೆ, ಮಿಸ್ಟೋಮ್ಯಾಟಿಕ್ ಉಪಕರಣದಿಂದ ಶಿಫಾರಸು ಮಾಡಿದ ಶಿಲೀಂಧ್ರಿತ ಸೂಕ್ಷ್ಮವಾದ ಹನಿ ರೂಪದಲ್ಲಿ ಬೀಜಕ್ಕೆ ಸಿಂಪಡಣೆ ಮಾಡಲಾಗುವುದು. ಇದು ಒಂದು ಹೊಸ ಪದ್ಧತಿ ಹಾಗೂ ಇದರಲ್ಲಿ ಔಷಧಿಯೂ ಹಾಳಾಗುವುದಿಲ್ಲ ಹಾಗೂ ಪರಿಣಾಮಕಾರಿ ಬೀಜೋಪಚಾರವನ್ನು ಕೂಡ ಮಾಡಬಹುದು. ಬೀಜೋಪಚಾರವನ್ನು ಮಾಡುವಾಗ ಕೆಲವೊಂದು ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತೆ. ಬೀಜೋಪಚಾರ ಮಾಡುವ ಶಿಲೀಂಧ್ರನಾಶಕ ಒಳ್ಳೆಯ ಗುಣಮಟ್ಟದ್ದಾಗಿರಬೇಕು. ಬೇರೆ ಬೇರೆ ವಾತಾವರಣದಲ್ಲಿಯೂ ಕೂಡ ಪರಿಣಾಮಕಾರಿಯಾಗಿರಬೇಕು. ಬೀಜದ ಮೇಲೆ ಯಾವುದೇ ಪರಿಣಾಮ ಬೀರಬಾರದು. ಬೀಜೋಪಚಾರ ಮಾಡುವುದರಿಂದ ಬೇರೆ ಪ್ರಾಣಿಗಳ ಮೇಲೆ ಯಾವುದೇ ದುಷ್ಪರಿಣಾಮ ಆಗಬಾರದು. ಭೂಮಿಯಲ್ಲಿ ಮತ್ತು ಸಸ್ಯಗಳಲ್ಲಿ ಯಾವುದೇ ತರಹದ ವಿಷವಸ್ತು ಬಿಡಬಾರದು. ಬೀಜೋಪಚಾರ ಮಾಡುವ ಶಿಲೀಂಧ್ರನಾಶಕವು ಬೇರೆ ಔಷಧಗಳೊಂದಿಗೆ ಹೊಂದಾಣಿಕೆಯಾಗಿ ಹೊಂದಿರಬೇಕು. ಬೀಜೋಪಚಾರ ಔಷಧಿಯು ಕಡಿಮೆ ಬೆಲೆಯಲ್ಲಿ ಸಿಗುವಂತಿರಬೇಕು. ಬೀಜೋಪಚಾರ ಮಾಡುವ ಶಿಲೀಂಧ್ರನಾಶಕದ ಪ್ರಮಾಣವು ಸರಿಯಾಗಿರಬೇಕು ಹಾಗೂ ಪರಿಣಾಮಕಾರಿಯಾದ ಬೀಜೋಪಚಾರ ಪದ್ಧತಿಯನ್ನು ಉಪಯೋಗಿಸಬೇಕು. ಬೀಜೋಪಚಾರದ ಶಿಲೀಂಧ್ರನಾಶಕ ಬೇರೆ ಬೆಳೆಗಳ ಮೇಲೆ ಯಾವುದೇ ದುಷ್ಪರಿಣಾಮ ಬೀರಬಾರದು. ಕೆಲವು ರೋಗಾಣುಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬೇಕಾದರೆ ಬೀಜೋಪಚಾರ ಅಲ್ಲದೆ ಸಿಂಪಡಣೆಯನ್ನು ಕೂಡ ತೆಗೆದುಕೊಳ್ಳಬೇಕು. ಬೀಜಕ್ಕೆ ಬಣ್ಣ ಬೆರೆಸುವುದರಿಂದ ಬೇರೆ ಬೇರೆ ಬೀಜದ ರಾಶಿಗಳನ್ನು ಸರಳವಾಗಿ ಗುರುತಿಸಬಹುದು. ಬೀಜೋಪಚಾರ ಮಾಡುವಾಗ ಕೈಗಳಿಗೆ ಕೈಕವಚವನ್ನು ಉಪಯೋಗಿಸಬೇಕು. ಈ ಬೀಜೋಪಚಾರ ಮಾಡುವುದರಿಂದ ಬೆಳೆಯಿಂದ ಬೆಳೆಗೆ ಬೀಜದಿಂದ ಹರಡುವ ರೋಗಗಳನ್ನು ನಿಯಂತ್ರಿಸಬಹುದು. ಬೀಜ ಕೊಳೆಯುವುದು ಮತ್ತು ಸಸಿ ಒಣಗುವುದನ್ನು ತಡೆಗಟ್ಟಬಹುದು. ಬೀಜೋಪಚಾರದಿಂದ ಬೀಜದ ಮೊಳಕೆ ಪ್ರಮಾಣವನ್ನು ಕೂಡ ಹೆಚ್ಚಿಸಬಹುದು. ಬೀಜ ದಾಸ್ತಾನಿನಲ್ಲಿ ದಾಸ್ತಾನು ಕೀಟ ಮತ್ತು ಶಿಲೀಂಧ್ರಗಳಿಂದ ಬೀಜವನ್ನು ರಕ್ಷಿಸಬಹುದು. ಬೀಜೋಪಚಾರ ಮಾಡುವುದರಿಂದ ಮಣ್ಣಿನಲ್ಲಿರುವ ಕೀಟ ಮತ್ತು ರೋಗಾಣುಗಳಿಂದ ಬೀಜವನ್ನು ರಕ್ಷಿಸುವುದಲ್ಲದೆ ಉತ್ತಮ ಮೊಳಕೆ ಪ್ರಮಾಣವನ್ನು ಕೂಡ ಪಡೆಯಬಹುದು. ಸೂಕ್ಷ್ಮಾಣುಜೀವಿಗಳಾದ ರೈಜೋಬಿಯಂನಿಂದ ಪ್ರತಿ ಎಕರೆಗೆ ಬೇಕಾಗುವ ಬೀಜಕ್ಕೆ 200 ಗ್ರಾಂ ಲೇಪಿಸಿದಾಗ ಹವೆಯಲ್ಲಿರುವ ಸಾರಜನಕವನ್ನು ಸ್ಥಿರೀಕರಿಸಿ ಅಮೋನಿಯಾ ರೂಪದಲ್ಲಿ ಪರಿವರ್ತಿಸಿ ದ್ವಿದಳ ಬೆಳೆಗಳಿಗೆ ಸಾರಜನಕ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಏಕದಳ ಧಾನ್ಯದ ಬೆಳೆಗಳಿಗೆ 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜಗಳಿಗೆ 200 ಗ್ರಾಂ ಅಜಟೋಬ್ಯಾಕ್ಟರ್ ಅಥವಾ ಅಜೋಸ್ಪೈರಿಲಂ ಉಪಯೋಗಿಸಬೇಕು. ಇದರ ಜೊತೆಗೆ ರಂಜಕ ಕರಗಿಸುವ ಜೈವಿಕ ಗೊಬ್ಬರ 200 ಗ್ರಾಂನಿಂದ ಬೀಜೋಪಚಾರ ಕೈಗೊಳ್ಳಬೇಕು. ಲೇಪನ ಮಾಡುವ ವಿಧಾನ: 50 ಗ್ರಾಂ ಬೆಲ್ಲವನ್ನ 500 ಮಿಲಿ ನೀರಿಗೆ ಹಾಕಿ 15 ನಿಮಿಷಗಳ ಕಾಲ ಕಾಯಿಸಿರಿ. ಈ ರೀತಿ ಕಾಯಿಸಿದ ದ್ರಾವಣವನ್ನ ಕೊಠಡಿಯ ಉಷ್ಣತೆಗೆ ತಕ್ಕಂತೆ ತಣ್ಣಗೆ ಮಾಡಬೇಕು. ಈ ತರಹ ತಯಾರಿಸಿದ ದ್ರಾವಣಕ್ಕೆ 1 ಎಕರೆಗೆ ಬೇಕಾಗುವ ಬೀಜಗಳನ್ನ ಸೇರಿಸಿ ಕೈಯಿಂದ ಚೆನ್ನಾಗಿ ಲೇಪನ ಮಾಡಬೇಕು. ಲೇಪನ ಮಾಡಿದ ಬೀಜಗಳನ್ನ 4-5 ಗಂಟೆಗಳ ಕಾಲ ನೆರಳಿನಲ್ಲಿ ಒಣಗಿಸಿ ತದನಂತರ ಬಿತ್ತಲಿಕ್ಕೆ ಉಪಯೋಗಿಸಬೇಕು. ಒಂದು ವೇಳೆ ಖರೀದಿಸಿದ ಪ್ರಮಾಣೀಕೃತ ಬೀಜಗಳಿಗೆ ಆಗಲೇ ರಾಸಾಯನಿಕ ವಸ್ತುಗಳಿಂದ ಬೀಜೋಪಚಾರ ಮಾಡಿದ್ದರೆ ಶಿಫಾರಸು ಶಿಫಾರಸು ಮಾಡಿದ ಒಂದು ಪ್ಯಾಕೆಟ್ ಬದಲಾಗಿ 2 ಪ್ಯಾಕೆಟ್ 200 ಗ್ರಾಂ ಜೈವಿಕ ಗೊಬ್ಬರ ಲೇಪಿಸಬೇಕು. ಇತರೆ ಉತ್ಪಾದಿಸಿದ ಬೀಜವಾಗಿದ್ದಲ್ಲಿ ಅಣುಜೀವಿ ಲೇಪನ ಮಾಡುವ ಮೊದಲು ಶಿಲೀಂಧ್ರನಾಶಕ ಅಥವಾ ಟ್ರೈಕೋಡರ್ಮವನ್ನು ಉಪಯೋಗಿಸಬೇಕು. ದ್ವಿದಳ ಧಾನ್ಯ ಶಿಫಾರಸು ಮಾಡಿದ ಅಣುಜೀವಿಗಳನ್ನು ನಮೂದಿಸಿದ ಸಮಯದೊಳಗೆ ಮಾತ್ರ ಉಪಯೋಗಿಸಬೇಕು. ಅಣುಜೀವಿಗಳಿಂದ ಬೀಜೋಪಚಾರ ಮಾಡಿದ ಬೀಜಗಳನ್ನು ಬಿಸಿಲಿನಲ್ಲಿ ಇಡಬಾರದು. ರೈತರಿಗೆ ಸಲಹೆ ಕೇಳಿದಿರಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ಮುಂಡಗೋಡ ತಾಲೂಕು ಹುನಗುಂದದ ಶ್ರೀಮತಿ ಗೋಜವ್ವ ಶಂಕರಪ್ಪ ಲಮಾಣಿ ಹಾಗೂ ಬಳಗದವರಿಂದ ಲಂಬಾಣಿ ಸಮುದಾಯದ ಹಾಡುಗಳು. ಮೊದಲಿಗೆ ದೇವರ ಸ್ತುತಿ. ಶಿವಭಾರಿಯೇ ಲಾಲಿ ಲಾಲಿ ಪಾಗೇರಿ, ಶಿವಭಾರಿಯೇ ಲಾಲಿ ಲಾಲಿ ಪಾಗೇರಿ, ಮರಿಯಾಳಿರಿಯೇ ಪೆಗೆ ಪಿಂಜೇ ಗುಗೇರ, ಮರಿಯಾಳಿರಿಯೇ ಪೆಗೆ ಪಿಂಜೇ ಗುಗೇರ, ಋತ ಲಾಲಿ ರುವೇ ಲಾಲಿ ಲಾಲಿ ಬಾಗೇಡಿ, ಋತ ಲಾಲ ರುವೇ ಲಾಲಿ ಲಾಲಿ ಬಾಗೇಡಿ, ಸಮಕಿ ಮಾತಾರುವೇ ಪೆಗೆ ಪಿಂಜೇ ಗುಗೇರ, ಸಮಕಿ ಮಾತಾರುವೇ ಕೇಳಿ. ಈಗ ಹುಟ್ಟಿದ ಮಗುವಿಗೆ ಜಳಕ ಮಾಡಿಸುವಾಗ ಹಾಡುವ ಗೋಸಾವಿ ಹಾಡು. ಮಾರಿ ಗೋಸಾಯಿ ರೋಲೆ ಸಾಯೇ ಗೋಸಾಯಿ ಚಾರ ಮಡೋ ಲೇ ಮಾರಿ ಗೋಳಿ ಮಗುವಿಗೆ ತೊಟ್ಟಿಲಲ್ಲಿ ಮಲಗಿಸುವಾಗ ಹಾಡುವ ಹಾಡು ಬೇಡ ನನ ಕಂಡ ಬೆಣ್ಣಿ ಮಾರಕ ಹೋಗೇನಿ ಬೇಡ ನನ ಕಂಡ ಬೆಣ್ಣಿ ಮಾರಕ ಹೋಗೇನಿ ಬೆಣ್ಣಿ ಮಾರಕ ಹೋಗೇನಿ ಹಾಲ ಕಡಗ ತರತೇನಿ ಬೆಣ್ಣಿ ಮಾರಕ ಹೋಗೇನಿ ಹಾಲ ಕಡಗ ತರತೇನಿ ಬೇಡ ನನ ಕಂಡ ಮಸರ ಮಾರಕ ಹೋಗೇನಿ ಅಳಬೇಡ ನನ ಕಂದ ಮಸರ ಮಾರಕ ಹೋಗೇನಿ ಮಸರ ಮಾರಕ ಹೋಗೇನಿ ಅಂಗಿ ಕೂಲ ತರ್ತೇನಿ ಅಳಬೇಡ ನನ ಕಂದ ಮಸರಿ ಮಾರಿ ಬರ್ತೇನಿ. ಮುಂದೆ ಕೇಳಿ ಮಗುವಿಗೆ ತೊಟ್ಟಿಲಲ್ಲಿ ಮಲಗಿಸಿ ತೊಟ್ಟಿಲನ್ನು ತೂಗುವಾಗ ಹಾಡುವ ಹಾಡು ಸೋದು ಬಾಳ ಸೋದು ಸೇವಾ ಸೋದು ತರೋ ನಾಮ ಪಾಡಿ ಶ್ರೀ ಸೇವಾ ಸೋ ಸೋ ರೇ ಸೇವಾ ಲಾಲ ಮಾತಾ ದರ ಮಾಣಿ ರೋ ತು ಪೀಲ ಸೋ ಸೋ ರೇ ಸೇವಾ ಲಾಲ ಮಾತಾ ದರ ಮಾಣಿ ರೋ ತು ಪೀಲ ಕರಿ ಅಡಿ ಬೇಟಿ ಸರೆ ರಾತ್ರಿ ಪಾಲೆ ಮಾತರಿ ಅಡಿ ಬೇಟಿ ಸರೆ ರಾತ್ರಿ ಪಾಲೆ ಮಾ ಸೋದು ಸೋದು ರೇ ಸೇವಾ ಲಾಲ ಮಾತಾ ಧರ ಮಾಡಿ ರೋ ತು ಪೀಲ ಸೋದು ಸೋದು ರೇ ಸೇವಾ ಲಾಲ ಮಾತಾ ದರ ಮಾಡಿ ರೋ ತು ಪೀಲ ತರು ಮಾಪೋ ತರೆ ಗೋರ ತಪೇನ ಸುದು ಸುದು ರೇ ಸೇವಾ ಲಾಲ ಮಾತಾ ದರ ಮಾಡಿ ರೋ ತು ಪೀಲ ಸುದು ಸುದು ರೇ ಸೇವಾ ಲಾಲ ಮಾ ತಗರ ಮಾಡಿರೋ ತುತು ಪೀಲ ಹಲೋ ಬಾಳ ಹಲೋ ಸೋದೋ ಲಾಲ ಸೋದೋ ಹಲೋ ಸೋ